ತರಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಕೃಷಿರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ನಿತ್ಯ ಮೇಘ ಸಂದೇಶ ಆಮೇಲ ಮಣ್ಣಿನ ಮಗ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿತ್ತಲ್ ಶಿರೂರು ಗ್ರಾಮದ ಪ್ರಗತಿಪರ ರೈತರಾದ ಅಮೃತಪ್ಪ ಸರಸಂಬಿ ಅವರೊಂದಿಗೆ ಮೆಣಸಿನ ಬೆಳೆಯಲ್ಲಿಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪೆರ್ಲಾ. ತದನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಕೊನೆಗೆ ತಂಗ್ಯಮ್ಮ ಎಲ್ ಕಾಂಬಳೆ ಮತ್ತ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಈಗ ಕೆಲವು ಜಾಹೀರಾತುಗಳು, ಆಮೇಲ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದ. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ಮುಂಜಾಗೃತ ಕ್ರಮಗಳು. ಏರ್ ಕೂಲರ್, ಹೂವಿನ ಕುಂಡ, ಫೈರ್ ಬಕೆಟ್ ಇತ್ಯಾದಿಗಳ ನೀರನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತು ಭರ್ತಿ ಮಾಡಿ. ಹಗಲಿನಲ್ಲಿ ನಿದ್ರೆ ಮಾಡುವ ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಹಾಗೂ ಸೊಳ್ಳೆ ಪರದೆಯನ್ನು ತಪ್ಪದೇ ಬಳಸಿ. ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSCL ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗದ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಮಣ್ಣಿನ ಮಗ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿತ್ತಲಶಿರೂರು ಗ್ರಾಮದ ಪ್ರಗತಿಪರ ರೈತರಾದ ಅಮೃತಪ್ಪ ಸರಸಂಬಿಯವರೊಂದಿಗೆ ಮೆಣಸಿನಕಾಯಿ ಬೆಳೆಯಲ್ಲಿಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಿಸುವವರು ಡಾ ಸದಾನಂದ ಪೆರ್ಲಾ. ಈಗ ಕೇಳೋಣ ಮಣ್ಣಿನ ಮಗ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನೆ ಯಶಸ್ವಿ ಮೆಣಸಿನಕಾಯಿ ಬೆಳೆಗಾರರಿದ್ದಾರೆ. ಅಳಂದ ತಾಲೂಕಿನ ಹಿತ್ತಲಶಿರೂರಿನ ಅಮೃತಪ್ಪ ಸರಸಂಬಿಯವರು ಕಳೆದ 2 ವರ್ಷಗಳಿಂದ ಮೆಣಸಿನಕಾಯಿ ಬೆಳೆಯನ್ನ ಹಚ್ಚಿಕೊಂಡು ಬಹಳಷ್ಟು ಉತ್ತಮ ಕೃಷಿಕ ಎಂಬ ಹೆಸರನ್ನು ಪಡೆದಿದ್ದಾರೆ. ಸುಮಾರು 6 ಎಕರೆ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯನ್ನ ಮಾಡಿ ಇದೀಗ ಆ ಒಂದು ಕೃಷಿಯಲ್ಲಿ ಬಹಳ ತೃಪ್ತಿಯನ್ನು ಕೂಡ ಪಡೆದಿದ್ದಾರೆ. ಇದೀಗ ಅವರ ಅನುಭವವನ್ನು ಹಂಚಿಕೊಳ್ಳೋಣ. ನಮಸ್ಕಾರ ಅಮೃತಪ್ಪ ಅವರು. ನಮಸ್ಕಾರ ಸರ್. ಈಗ ನೀವು ಮೆಣಸಿನಕಾಯಿ ಬೆಳೆಯನ್ನ ಮಾಡ್ತಾ ಇದ್ದೀರಿ, ಯಾಕೆ ಅದೇ ಬೆಳೆಯನ್ನ ನೆಚ್ಚಿಕೊಂಡಿದ್ದೀರಿ ಅಂತ? ಸರ್, ಮೆಣಸಿನಕಾಯಿ ಮಾಡಬೇಕಾದ್ರೆ ನಾನು ಬಹಳ ಇಂಟ್ರೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಯಾಕೆ? ಅದು ವಾಣಿಜ್ಯ ಬೆಳೆ, ಅದೊಂದು ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸರ್. ಕಡಿಮೆ ಏನಾದರೂ ಅನುಭವ ಪಡೀಲಿಕ್ಕೆ ಬೇರೆ ಎಲ್ಲಿಯಾದ್ರೂ ಹೋಗಿದ್ರ ನೀವು? ಇಲ್ಲ ಸರ್, ನಾನು ನನಗೆ ಬೇಕಾದಂತ ಈಗ ಜಾಹೀರ್ ಅಹಮದ್ ಸರ್, ಕೆವಿಕೆ ಕೃಷಿ ಇಲಾಖೆದವರಿಗೆ, ಸರ್ ನಾನು ಮೆಣಸಿನ ಬೆಳೆ ಮಾಡ್ತಾ ಇದ್ದೀನಿ ಸರ್, ಅದಕ್ಕೆ ನೀವೆಲ್ಲ ನನಗೆ ಸ್ಫೂರ್ತಿಯಾಗಿ ಹೆಲ್ಪ್ ಮಾಡಬೇಕು. ಆಯ್ತು ಸರಿಯಪ್ಪ, ನೀನ್ ಮಾಡು ಅಂದ್ರೆ ಸರ್ ಬಹಳಷ್ಟು ನನಗೆ ಹೆಲ್ಪ್ ಮಾಡಿದಾರೆ ಸರ್ ಅವರು. 8 ಎಕರೆ ಪ್ರದೇಶದಲ್ಲಿ ಮಾಡ್ತಾ ಇದ್ರಿ? 6 ಎಕರೆ ಸರ್. 6 ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆನೆ? ಹೌದು ಸರ್, 6 ಎಕರೆಯಲ್ಲಿ ಮೆಣಸಿನ ಬೆಳೆನೆ ಮಾಡ್ತಾ ಇದ್ದೀನಿ. ಈಗ 8 ವರ್ಷದ ಅನುಭವ ನಿಮಗೆ? ನನಗೆ 3 ವರ್ಷದಿಂದ ಅನುಭವ ಸರ್. ನಾನು 3 ವರ್ಷದಲ್ಲಿ ಈ ವರ್ಷ ಪಾಸ್ ಆಗಿದ್ದೇನೆ ಅದರಲ್ಲಿ. ಇಷ್ಟರವರೆಗೆ 2 ವರ್ಷದಲ್ಲಿ ಕಡಿಮೆ ಅಲ್ಲಿ ಆದ್ರೆ ಮಾಡಿದ್ದೇನೆ, ಆದ್ರೆ ಕಡಿಮೆ. ಈ ಸಲ ನಾನು 6 ಎಕರೆ ಪೂರ್ತಿಯಾಗಿ ಮಾಡಿ ಅದರಲ್ಲಿ 4 ಎಕರೆ ಎಂಡೋಫೈ ಮಾಡಿದ್ದೇನೆ, 2 ಎಕರೆ 5531 ಸಿಜೆಂಟಾದಿಂದ ಮಾಡಿದ್ದೇನೆ. ಅದಕ್ಕೆ ಈಗ ನೀವು ಹೇಳೋ ಪ್ರಕಾರ 2 ತಳಿಗಳ ಬಗ್ಗೆ ಹೇಳಿದ್ರಿ, ಎಂಡೋಫೈ ಮತ್ತು 5531. ಈ ಎಂಡೋಫೈ ಅಂದ್ರೆ ಏನು, 5531 ಇದು ಏನು ವ್ಯತ್ಯಾಸ ಅಂತ? ಇದು 5531 2 ಎಕರೆ ಮಾಡಿದ್ದೇನಲ್ಲ ಸರ್, ಅದು 5531 ಹಸಿ ಕಾಯಿ ಬಿ ಮಾಡಬಹುದು ಸರ್, ನಾವು ಒಣಕಾಯಿ ಬಿ ಮಾಡಬಹುದು. ನಮಗೆ ರೇಟ್ ಅನುಕೂಲ ಆಗಿ ಚೆನ್ನಾಗಿ ಸಿಕ್ತು ಬೆಲೆ ಅಂದ್ರೆ ಹಸಿಕಾಯಿ ಹರಿದು ಹಾಕಬಹುದು, ಎಂಡ ಫೈ ಹಾಕಕ್ ಆಗಲ್ಲ ಸರ್. ಅದು ಹಣ್ಣೆ ಮಾಡ್ಬೇಕು ನಾವು, ಹಣ್ಣು ಮಾಡಿ ಒಣಗಿಸಿ ಮಾರಾಟ ಮಾಡ್ಬೇಕು ಸರ್. ಇದು ಎರಡರಲ್ಲಿ ಯಾವ್ದು ಅತ್ಯಂತ ಉತ್ತಮ ಅಂತ ಅಂತೀರಿ ಸರ್? ನನಗೆ ವಾಣಿಜ್ಯ ಬೆಳೆಯಲ್ಲಿ ಇದರಲ್ಲಿ ಈಗ ಹಸಿಕಾಯಿ ಮಾಡ್ತಕ್ಕಂಥದ್ದು ಒಂದು 5531 2 ಅನ್ವಯಿಸ್ತದೆ. ನಾವು ಒಣಗಿ ಮಾಡಬಹುದು, ಹಸಿಬಿ ಮಾಡಬಹುದು ಸರ್. ಇದು ಒಂದ್ ತರ ನನಗೆ ಉತ್ತಮ. ಆದ್ರೆ ವೇಟ್ ನಲ್ಲಿ ಮತ್ತೆ ಇನ್ನೊಂದು ರೈತರಿಗೆ ಚೆನ್ನಾಗಿ ವೇಟ್ ಬರಬೇಕು ಅಂದ್ರೆ ಹಣ್ಣು ಕಾಯಿಲೆ ಅಂದ್ರೆ ಇದು ಎಂಡ್ ಆಫ್ ಐ ತಲೆ ಮಾಡ್ಬೇಕು ಸರ್. ಒಳ್ಳೇದು ಅಂತ. ಹೌದು ಸರ್, ಹೌದು ಸರ್. ಈಗ ನೀವು ಬಹಳ ಪ್ರೀತಿಯಿಂದ ನೆಚ್ಚಿಕೊಂಡೇ ಇದನ್ನು ಮಾಡ್ತಾ ಇದ್ದೀರಿ, ಕಳೆದ ಎರಡು ವರ್ಷಗಳಿಂದ ಮಾಡಿ ಈ ವರ್ಷ ಅಂತೂ ಬಹಳ ಸಂತೋಷದಲ್ಲಿ ಇದ್ರಿ. ಈ ಮೆಣಸಿನಕಾಯಿ ಬೆಳೆಯನ್ನ ಹೇಗೆ ಬೆಳಿಬೇಕು, ಇದರ ಸಸಿ ನಾಟಿ ವಿಧಾನ ಹೇಗೆ, ಯಾವ ರೀತಿ ಅದರ ಪೋಷಣೆ ಎಲ್ಲ ಇರಬೇಕಾಗ್ತದೆ ಅಂತ? ಸರ್, ನಾವು ಎಂಡ್ ಆಫ್ ಐ ಸಸಿಯನ್ನು ತಂದು ಹಾಕ್ತಿವಲ್ಲ ಸರ್, ಸಸಿ ಅಂದ್ರೆ ಬೀಜಗಳನ್ನ ತಂದು ಸಸಿ ಮಾಡಬೇಕು. ಅದು 45 ಡೇಸ್ ತನಕ ನಾವು ವೇಟ್ ಮಾಡ್ಬೇಕು. ಅದ್ರ ಅದು ಸಸಿ ಸಸಿ ಬಂದು ಒಂದು ದೃಢವಾಗಿ ಇದಿರ್ತಾನೆ ಸರ್. ಅದನ್ನ ಕಿತ್ತು ನಾವು ಏನ್ ಮೆಣಸಿನಕಾಯಿ 3 ಫೀಟ್ ಅಗಲ, ಫೀಟ್ ದಿಂದ ಫೀಟ್ ಅಂದ್ರೆ ಅಂತರದಿಂದ ಅಂತ ಒಂದು ಫೀಟ್ಗೆ ಒಂದು ಸಾಲನ್ನ ನೆಡ್ತೀವಿ. ಒಂದು ಸಾಲಿಗೆ ಫೀಟ್ ದಿಂದ ಫೀಟ್, ಇನ್ನೊಂದು ಸಾಲಿಗೆ 3 ಫೀಟ್ ಅಂತರ ಇರ್ತೀವಿ, ಸಾಲಿಂದ ಸಾಲಿಗೆ ಅಂತರ. ಓಹೋ, ಹೀಗೆ ನಿಧಾನವಾಗಿ ಹಚ್ತೀವಿ ಸರ್. ಈಗ ಒಂದು ಸಾಲಿನಲ್ಲಿ ಹಚ್ಚಿದ ಮೇಲೆ ಈ ಒಂದು ಮೆಣಸಿನಕಾಯಿ ಬೆಳೆ ಯಾವಾಗ ಪ್ರಾರಂಭ ಆಗ್ತದೆ, ಎಷ್ಟು ಅವಧಿ ಬೇಕಾಗ್ತದೆ ಸರ್? ಅದಕ್ಕೆ ಕನಿಷ್ಠ 3 ತಿಂಗಳೇ ಬೇಕು ಸರ್. 3 ತಿಂಗಳು? ಹೌದು, ಕಾಯಿ ಬರಬೇಕಾದ್ರೆ 3 ತಿಂಗಳು ಬೇಕು ಸರ್. 3 ತಿಂಗಳಲ್ಲಿ ಕಾಯಿ ಬಲ್ತು ಬರ್ತದೆ, ಸಣ್ಣದಾಗಿ ಬರ್ತದೆ ಹೇಗೆ? ಅದು ಸಣ್ಣದಾಗಿ ಬರ್ತಾ ಇರ್ತದೆ ಸರ್. ಈಗ ಎಂಡ್ ಆಫ್ ಐನಲ್ಲಿ ಏನಂದ್ರೆ ಸರ್, ಹಚ್ಚಿದ ನಂತರ 3 ತಿಂಗಳಿಗೆ ಫಸ್ಟ್ ಸ್ಟೇಜ್ ಬರುತ್ತೆ ಸರ್. ಹಸಿ ಕಾಯಿನೇ ಬರ್ತಿದೆ ಸಣ್ಣದಾಗಿ. ಅದು ಮುಂದೆ ಸೆಕೆಂಡ್ ಸ್ಟೇಜ್ ಅಂದ್ರೆ 4ನೇ ತಿಂಗಳಿಗೆ ಸೆಕೆಂಡ್ ಸ್ಟೇಜ್ ಬರುತ್ತೆ ಸರ್. 5ನೇ ತಿಂಗಳಿಗೆ ಥರ್ಡ್ ಸ್ಟೇಜ್ ಬರುತ್ತೆ. 3 ಹಂತವಾಗಿ ಕಾಯಿ ಬರ್ತಾ ಇರುತ್ತೆ. ಅಂದ್ರೆ ಒಟ್ಟು 3 ಹಂತ ಇದೆ. ಹಾ, 3 ಹಂತವಾಗಿ ಕಾಯಿ ಬರುತ್ತೆ. ಈ 3 ಹಂತಗಳಲ್ಲಿ ಹೆಚ್ಚಿನ ಬೆಳೆ ಯಾವಾಗ ಸಿಗ್ತದೆ, ಮೊದಲದಲ್ಲೇ, ಎರಡನೇದಲ್ಲ, ಅಥವಾ 3ನೇ? ಸೆಕೆಂಡ್ ಸ್ಟೇಜ್ ಸರ್. ಓಹೋ, ಮೊದಲ ಹಂತದಲ್ಲಿ ಬರುವುದಿಲ್ಲ. ಮೊದಲ ಹಂತದಲ್ಲಿ ಬರುತ್ತೆ, ಕಡಿಮೆ ಬರುತ್ತೆ. ಈಗ ನೀವು ಈ ಹಂತಗಳನ್ನು ಹೇಳಿದ್ರಿ. ಈಗ ಈ ರೀತಿಯಾಗಿ ಬೆಳೀತಾ ಇರುವಾಗ ಅದು ಸಸಿ ಮಾಡಬೇಕು, ಆಮೇಲೆ ಸಾಲ ಹಚ್ಚಿ ನೆಟ್ಟು ಈ ಅವಧಿಯನ್ನ ಕಾಯಬೇಕಾಗ್ತದೆ. ಅವಾಗ ಬೆಳಿಗ್ಗೆ ಏನಾದ್ರೂ ರೋಗಗಳು ಕಂಡು ಬರ್ತದೆ? ಖಂಡಿತವಾಗಿ ಬರುತ್ತೆ ಸರ್. ನಾವು ಸಸಿ ನಿಯಂತ್ರಣ ಕ್ರಮ ಹೇಗೆ ಮತ್ತೆ ಸರ್? ರಾಸಾಯನಿಕವಾಗಿ ನಾವು ಅತೋಡಿಗೆ ತಗೋಬೇಕು ಸರ್. ನಾವು ನಾಟಿ ಮಾಡಿದ ನಂತರ, ಈಗ ಅಗಿ ಒಯ್ದು ಅಲ್ಲಿ ನಾಟಿ ಮಾಡಿದ ನಂತರ 8 ದಿವಸಕ್ಕೆ ಹಚ್ಚಿದ 8 ದಿವಸಕ್ಕೆ ನಾವು ಸ್ಪ್ರೇ ಮಾಡ್ತೇವೆ ರಾಸಾಯನಿಕವಾಗಿ. ಅಂದ್ರೆ ಯಾವುದೇ ಹುಳುಗಳು ಬರಬಾರದು, ಯಾವುದೇ ಹುಳುಗಳು ಬರಬಾರದು, ಮುಟ್ಟು ರೋಗ ಬರಬಾರದು ಅಂತ ಹೇಳಿ ರಾಸಾಯನಿಕವಾಗಿ. ಹೂವಿನಲ್ಲಿ ಏನೋ ರೋಗ ಬರ್ತದೆ, ಬಹಳ ವಿಶಿಷ್ಟವಾಗಿರ್ತಕ್ಕಂಥ. ಹೌದು ಸರ್, ಹೌದು ಸರ್. ಅದು ಹೂವಿನಲ್ಲಿ ಬರ್ತಕ್ಕಂಥ ರೋಗ ಇವತ್ತು ವಿಜ್ಞಾನಿಗಳು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಓ, ಸಂಶೋಧನೆ ಆಗ್ತಾ ಇದೆ. ವೆಟರ್ನರಿ ಟ್ರಿಪ್ಸ್ ಅಂತ ಹೇಳಿ ಬರ್ತಾ ಇದೆ ಸರ್. ಏನು ಹೇಗಿರ್ತದೆ ಅದು? ಅದು ಸಣ್ಣವಾಗಿ ಹುಳ ಇರ್ತೇವೆ ಸರ್ ಹೂವಿನಲ್ಲಿ ಸರ್. ಅದು ಹೂವನ್ನೇ ತಿಂದು ಬಿಡ್ತದೆ ಸರ್, ಅದು ಅಲ್ಲೇ ಕಮರೋಗಿ ಹೋಗ್ಬಿಡ್ತದೆ. ಓಹೋ, ಕಾಯಿನೇ ಬರಕೂಡೋದಿಲ್ಲ. ಈಗ ಕೃಷಿ ವಿಜ್ಞಾನ ಕೇಂದ್ರದವರು ಅದಕ್ಕೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಹುಳು ಗಿಡಗಳಿಗೆ ಬಂದಿರ್ತದೆ, ನೀವೇನ್ ಮಾಡ್ತೀರಿ ಸರ್? ನಾನು ರಾಸಾಯನಿಕವಾಗಿ 3 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ತಾ ಇದ್ದೀನಿ ಅದಕ್ಕೆ. ಓ, ಅದನ್ನ ಹತೋಟಿ ತರಲಿ? ಹತೋಟಿ ತರಲಿಕ್ಕೆ ಸರ್. ಅದರಲ್ಲಿ ಈಗ ಏನಾದ್ರೂ ನಿಯಂತ್ರಣ ಆಗಿದೆ? ನಿಯಂತ್ರಣ ಆಗಿದೆ ಸರ್, ನಿಯಂತ್ರಣ ಆಗಿ ಒಳ್ಳೆ ಫಸಲು ಬಂದಿದೆ ಸರ್ ನಂದು. ಎಕರೆಗೆ 553 ನನ್ನ ಕಾಯಿ, ಹಸಿ ಕಾಯಿ ಎಕರೆಗೆ 80 ಕ್ವಿಂಟಲ್ ಆಗಿದೆ ಸರ್. ಎಕರೆಗೆ 8 ಟನ್ ಆಗಿದೆ ಸರ್. ಅಂದ್ರೆ ಕಡಿಮೆ ಅಂದ್ರೆ ಎಷ್ಟು, ಹೆಚ್ಚಂದ್ರೆ ಎಷ್ಟು ಎಕರೆಗೆ ಬೆಳಿಬಹುದು ಅಂತ? ಕಡಿಮೆ ಅಂದ್ರೆ ಒಂದು 40 ಕ್ವಿಂಟಲ್ ಬರಬಹುದು ಸರ್. 553 ಹಸಿ ಕಾಯಿ. ಆದ್ರೆ ಜಾಸ್ತಿ ಅಂದ್ರೆ 80 ಕ್ವಿಂಟಲ್, ಇದು ಹೈಯೆಸ್ಟ್ ಆಗಿತ್ತು ಸರ್. 2 ಎಕರೆಯಲ್ಲಿ 160 ಕ್ವಿಂಟಲ್ ಬೆಳೆದೀನಿ ಸರ್ ನಾನು. 2 ಎಕರೆ? 2 ಎಕರೆ. ಎಂಬತ್ತೆಂಬತ್ತು ಕ್ವಿಂಟಲ್? ಹೌದು ಸರ್. ಅಂದ್ರೆ ಈಗ ಈ 3 ಅವಧಿಯದ್ದ ಇದು ಹೇಳುದು, ಅಥವಾ ಮೊದಲ ಹಂತದಲ್ಲಿ ಅಥವಾ 2ನೇ ಹಂತದಲ್ಲಿ ಸರ್? ಇದು ಮೊದಲ ಹಂತದಲ್ಲಿ. ಇದಕ್ಕೆ 2 ಅವಧಿ ಬರೋದಿಲ್ಲ, ಅದು ಎಂಡ್ ಆಫ್ 5 ಬರುತ್ತೆ 3 ಅವಧಿ. ಅದು ಹಣ್ಣು ಕಾಯಿ ಮಾಡ್ತೀವಲ್ಲ, ಮೊಣಕಾಯಿ ಮಾಡ್ತೀವಿ. ಅಂದ್ರೆ 553 2 ಅವಧಿಯಲ್ಲಿ? 2 ಅವಧಿ. 2 ಅವಧಿಯಲ್ಲಿ 1 ಎಕರೆಯಲ್ಲಿ 80 ಕ್ವಿಂಟಲ್ ಬರುತ್ತೆ ಸರ್. ಈಗ 1 ಕ್ವಿಂಟಲ್ಗೆ ಎಷ್ಟಕ್ಕೆ ಮಾರಾಟ ಆಗ್ತದೆ ಈಗ ಸರ್ ನಮ್ಮಲ್ಲಿ? ಅಂದ್ರೆ ಈಗ ರೇಟ್ ಆಗಿದೆ, ಮೊದಲು 8 ಈಗ ಆಳಾಗ ಏನಾಗಿತ್ತು ಅಂದ್ರೆ 1 ಕೆಜಿಗೆ 8 ರೂಪಾಯಿ 10 ರೂಪಾಯಿ ಬಾಗುವಂಟ್ರ ಅಂತ ಹೇಳಿ ಏನ್ ಬರ್ತಾರೆ ಖರೀದಿ ಹಳ್ಳಿ ಹಳ್ಳಿಯಲ್ಲಿ. ಆ ಹೊಲಕ್ಕೆ ಬರ್ತಾರೆ, ನಾವು ಕಡಿದಾಕ್ಬೇಕು, ಕಾಟ ಮಾಡಬೇಕು, ಕೊಡಬೇಕು. ಆಳಾಗ 10-12 ಈಗಿದೆ ರೇಟ್. ಈಗ ರೇಟ್ 65 ರೂಪಾಯಿ ಕೆಜಿ ಹೋಗ್ತಾ ಇದೆ ಸರ್. 1 ಕೆಜಿಗೆ? 1 ಕೆಜಿಗೆ. 1 ಕ್ವಿಂಟಲ್ಗೆ 6,500 ರೂಪಾಯಿ ತೂಗ್ತಾ ಇದೆ. ಹಸಿಮೆಣಸಿನಕಾಯಿಗೆ? ಹಸಿಮೆಣಸಿನಕಾಯಿಗೆ ಸರ್. ಅದನ್ನೇ ಒಣಗಿಸಿ ಮಾರಾಟ ಮಾಡಿದ್ರೆ ಅದು ಈಗ ಕನಿಷ್ಠವಾಗಿ 15,000 21,000 ಹೋಗ್ತಾ ಇದೆ. ಓಹೋ, ಸೂಪರ್ ಕ್ವಾಲಿಟಿ ಇರ್ಬೇಕು ಸರ್. 21-22,000 ತನಕ ಹೋಗ್ತಾ ಇದೆ. ಈ ಕ್ವಾಲಿಟಿಯಲ್ಲಿ ಸೂಪರ್ ಕ್ವಾಲಿಟಿ ಅಂದ್ರೆ ಹೇಗೆ ಅದು ಸರ್ ಅದು ಕಾಯಿ ಊಚೆ ಇರಬೇಕು, 6 ಇಂಚು 7 ಇಂಚು ಕಾಯಿ ಇರಬೇಕು, ಅಗಲ ಇರಬೇಕು, ಅದು ಕಾಯಿ ಸೈನಿಂಗ್ ಇದ್ದಿರಬೇಕು. ಈ ರೀತಿ ಇದ್ದ ಕಾಯಿಗೆ 21,000-20,000 ರೂಪಾಯಿ ಬೆಲೆ ಮಾರ್ತಾ ಇದೆ. ಈಗ ಸ್ವಲ್ಪ ರೋಗನಲ್ಲಿ ಸಿಕ್ಕಬಿದ್ದಂತ ರೈತರು ಅದಕ್ಕೆ ನಾವು ಸ್ಪ್ರೇ ಮಾಡೋದಾಗಲಾರ್ದೆ ಮೈಡಿಸನ್ ಎಲ್ಲ ಬಂದು ಅದಕ್ಕೆ ರಸ ಹೀರಿ ಒಂಥರ ಅದು ಕ್ವಾಲಿಟಿ ಲೋ ಕ್ವಾಲಿಟಿ ಆದಾಗ 13,000-14,000 ಮಾರ್ತಾರೆ. ಆ ಕ್ವಾಲಿಟಿಯನ್ನ ಗುಣಮಟ್ಟವನ್ನ ಕಾಯ್ದುಕೊಳ್ಳಲಿಕ್ಕೆ ನೀವೇನಾದ್ರೂ ವಿಶೇಷ ಪ್ರಯತ್ನ ಮಾಡ್ತೀರಾ? ಹೌದು ಸರ್, ನಾನು ವಾರದಲ್ಲಿ 3 ಸಲ ಸ್ಪ್ರೇ ಮಾಡಿದ್ದೀನಿ ಸರ್, ರಾಸಾಯನಿಕವಾಗಿಯೇ ಮಾಡಿದ್ದೀನಿ ಸರ್, 3 ಸಲ ಸ್ಪ್ರೇ ಮಾಡಿದ್ದೀನಿ. ಅಂದ್ರೆ ಈ ಮೆಣಸಿನಕಾಯಿಗೆ ಹೆಚ್ಚು ಹುಳಗಳ ಬಾಧೆ ಇರ್ತಂತ? ಹೌದು ಸರ್, ಹೌದು ಸರ್, ಮೈಟ್ಸ್ ಮೇನ್ ಇಂಪಾರ್ಟೆಂಟ್, ಮೈಟ್ಸ್ ತ್ರಿಪ್ಸ್ ಇದು ಬಹಳ ಇರುತ್ತೆ ಸರ್. ಅದರಲ್ಲಿ ಇನ್ನೊಂದ್ ಏನಾಯ್ತು, ಬೂದಿ ರೋಗ ಬರುತ್ತೆ ಸರ್. ಹಸಿಕಾಯಿ ಬಂದಾಗ ಗಿಡ ಎಲ್ಲ ತಪ್ಪಲು ಉದುರೋದು ಅದು ನೋಡ್ಬೇಕು, ಹತೋಟಿ ಕ್ರಮ ಅದು ಮೇನ್. ನಮಗೆ ಬೂದಿ ರೋಗ ಬತ್ತ ಅಂದ್ರೆ ಗಿಡ ಉಳಿಯೋದಿಲ್ಲ ಸರ್, ಪೂರ ತಪ್ಪಲೆಲ್ಲ ಉದುರೋಗ್ಬಿಡುತ್ತೆ ಸರ್. ನಾವು ಹ್ಯಾಗ್ ಕಂಡಿಡಬೇಕು ಅಂದ್ರೆ, ಅಲ್ಲಿ ನಾವು ಗಿಡದಲ್ಲಿ ಹೋಗಿ ನೋಡಿದೇವೆ ಅಂದ್ರೆ ಎಲಿ ಮೇಲೆ ಎಲಿ ಕಿತ್ತಿ ನೋಡ್ಬೇಕು, ಅದರ ತಳಭಾಗದಲ್ಲಿ ಬೆಳ್ಳಗಾಗಿರುತ್ತೆ, ಅದನ್ನು ಸ್ವಲ್ಪ ಕೈಗತ್ತಿ ನೋಡಿದ್ರೆ ಅದು ಬೂದಿ ಬೂದಿ ತರ ಬೆಳಗಾಗಿ ಹತ್ತಿರುತ್ತೆ. ಇದಕ್ಕೆ ಬೂದಿ ರೋಗ ಬಂದಿದೆ ಅಂತ ನಮ್ಗೆ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀರಾ ಅವಾಗ? ಅದಕ್ಕೆ ಈಗ ರಾಸಾಯನಿಕವಾಗಿ ಸ್ಪ್ರೇ ಮಾಡ್ತೀವಿ ಸರ್. ಸ್ಪ್ರೇ ಮಾಡದಲ್ಲಿ 3-4 ದಿನದ ಹತೋಟಿಗೆ ಬಂದಿದ್ದ ಸರ್. ಈಗ ಅಮೃತಪ್ಪ ಸರಸಂಬಿ ಅವರೇ, ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸುವುದು ಮಾರುಕಟ್ಟೆಯ ಸಮಸ್ಯೆ ಇರ್ತದೆ. ಈ ಮೆಣಸಿನಕಾಯಿ ಬೆಳೆಗೆ ಹಾಗೇನಾದ್ರೂ ಮಾರುಕಟ್ಟೆ ಸಮಸ್ಯೆ ಇದೆಯಾ? ಇಲ್ಲ ಸರ್, ಇಲ್ಲಿ ಗುಲ್ಬರ್ಗದಲ್ಲಿ ಇಲ್ಲಿ ಎಂಎಸ್ಕೆಮ್ ಇಲ್ಲ, ಮಿರ್ಚಿಗೋಡು ಅನ್ನೋದಿಲ್ಲ ಸರ್, ಅಲ್ಲಿ ಮಿರ್ಚಿಗೋಡ್ಕೊಂಡಿಲ್ಲಿ ಮಾರ್ಬೋದು ಸರ್. ಅಂದ್ರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಸರ್. ಸೋಲಾಪುರದಲ್ಲಿ ಇದೆ, ಹಲವಾರು ಕಡೆಗೆ ಇದೆ ಮಿರ್ಚಿ, ಇದ್ರದೇನು ಇದು ಇಲ್ಲ ಸರ್, ಪ್ರಾಬ್ಲಮ್ ಇಲ್ಲ. ಈಗ ಅಮೃತಪ್ಪ ಅವರು, ಈ ಒಂದು ಮೆಣಸಿನಕಾಯಿ ಬೆಳೆಯನ್ನ ಮಾಡಬೇಕಾದ್ರೆ ಜಮೀನು ಹೇಗಿರಬೇಕಾಗ್ತದೆ? ಫಲವತ್ತಾದ ಭೂಮಿ ಬೇಕು. ಈಗ ನೀರ್ ಹಿಡತಕ್ಕಂತ ಭೂಮಿಗೆ ಅದು ಮೆಣಸಿನಕಾಯಿ ಆಗೋದಿಲ್ಲ ಸರ್. ಒಳ್ಳೆ ಭೂಮಿ ಇದ್ರೆ ಸಖತ್ತಾಗಿ ಬೆಳೆ ಬರುತ್ತೆ ಸರ್. ಈಗ ನಮ್ಮ ಪ್ರದೇಶ ಒಂದು ರೀತಿಯಲ್ಲಿ ಉಷ್ಣತಮಾನ ಹೆಚ್ಚಿರುವಂತಹ ಪ್ರದೇಶ, ಆವಾಗ ಇದು ಯೋಗ್ಯವಾಗಿರ್ತದ ಅಥವಾ ನೀರು ಹೆಚ್ಚು ಉಣಬೇಕಾಗ್ತದೆ ಅದಕ್ಕೆ ಉಣಿಸಬೇಕು? ಇದಕ್ಕೆ ಹೇಗೆ ಸರ್ ಅಂದ್ರೆ, ಹೊಲ ಪೂರ ಡ್ರೈ ಮಾಡಪ್ಲೇ ಇಲ್ಲ ಸರ್, ಅದಕ್ಕೆ ತೇವಾಂಶ ಕಾಪಾಡ್ಕೊಂಡು ಬರ್ತಾ ಇರ್ಬೇಕು ನಾವು. ಆ ಗಿಡ ಮಧ್ಯಾಹ್ನದಲ್ಲಿ ನಾವು ನೋಡ್ತಕ್ಕಂತದಲ್ಲ, ಬೆಳಿಗ್ಗೆನೆ ನೋಡ್ಬೇಕು. 6 ಗಂಟೆಯಿಂದ 7 ಗಂಟೆಯಲ್ಲಿ ಹೊಲದಲ್ಲಿ ಇದ್ದು ನಮ್ ಬೆಳೆ ಹೇಗಿದೆ ಏನ್ ಸುದ್ದಿ ನೋಡ್ಬೇಕು ಸರ್. 7-8 ಗಂಟೆಯಲ್ಲಿ ಒಂಥರ ಬಾಡದಂಗೆ ಆಗುತ್ತೆ, ನೀರಿನ ಅಂಶ ಕಡಿಮೆ ಆಗಿದೆ ಇದಕ್ಕೆ ಅಂತ ನಾವು ವೀಕ್ಷಿಸಬಹುದು ಸರ್. ಈಗ ನೀವು 6 ಎಕರೆ ಪ್ರದೇಶದಲ್ಲಿ ಮಾಡ್ತಾ ಇದ್ದೀರಲ್ಲ? ಹೌದು ಸರ್. ಅದಕ್ಕೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ ಸರ್? ನಾನು ಡ್ರಿಪ್ ಇಲ್ಲ ನನಗೆ, ನಾನು ಹರಿ ನೀರುದಿಂದ ಮಾಡ್ತಾ ಇದ್ದೀನಿ ಸರ್. ಹರಿ ನೀರು ಸರ್. ಅಂದ್ರೆ ನದಿ ಇದೆಯಾ ಪಕ್ಕದಲ್ಲಿ? ಇಲ್ಲ ಸರ್, ನನಗೆ ಬಾವಿ ಇದೆ ಸರ್, ಓಪನ್ ವೆಲ್ ಇದೆ ಸರ್. ಓಪನ್ ವೆಲ್ ಇದೆ. ಎಷ್ಟಿದೆ ಬಾವಿಗಳು? ಬಾವಿ ಒಂದೇ ಇದೆ ಸರ್ ನನಗೆ. ಸಾಕಷ್ಟು ನೀರಿನ ಕೊರತೆ ಏನಿಲ್ಲ ಸರ್. ಮನೆಯಲ್ಲಿ ಒಂದು ನಮ್ಮ ಪಕ್ಕದಲ್ಲಿ ಅಮರ್ಜ ನದಿ ಇದೆ ಸರ್, ಅದರದಿಂದ ನಮಗೆ ನೀರು ಜಾಸ್ತಿ ಇದೆ ಸರ್ ಬಾವಿಗೆ. ಈಗ ಈ ರೀತಿಯ ಒಂದು ಮೆಣಸಿನಕಾಯಿ ಬೆಳೆ ಮಾಡಬೇಕಾದ್ರೆ ರೋಗಗಳು ಬರ್ತವೆ, ಅದಕ್ಕೆ ಒಂದು ಒಂದು ವಿಧಾನ ಇರುತ್ತದೆ ಬೆಳೆಸುವಂತದ್ದು. ಇದಕ್ಕೆಲ್ಲ ನೀವು ಕೃಷಿ ಇಲಾಖೆಯವರ ಅಥವಾ ಕೃಷಿ ಸಂಶೋಧನಾ ಕೇಂದ್ರದವರ ಸಹಾಯವನ್ನು ಪಡೀತೀರಾ? ಹೋ ಎಸ್, ಬೇಕೇ ಬೇಕು ಸರ್, ಅವಶ್ಯಕತೆವಾಗಿ ಬೇಕು ಸರ್. ಅದಕ್ಕೆ ಹೇಳಿದೆ, ನನ್ನ ಗಾಡ್ ಫಾದರ್ ಯಾರು ಅಂತಂದ್ರೆ ಜಾಹೀರ್ ಅಹಮದ್ ಸರ್, ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಪ್ರಕಾರ ನಾವು ಹೋಗಿದ್ದೀವಿ ಸರ್. ಅಂದ್ರೆ ನೀವು ಹೇಳುವ ಪ್ರಕಾರ ಇದು ಒಂದು ಲಾಭದಾಯಕ ಬೆಳೆ, ನಾವು ಕೆಲವೊಮ್ಮೆ ನಷ್ಟನು ಕೂಡ ಆಗ್ತದಂತೆ ಸರ್? ಇದರಷ್ಟು ನಷ್ಟ ಬೆಳೆ ಯಾವುದು ಆಗಲ್ಲ ಹಾಗಿದೆ. ಇದಕ್ಕೆ ನಾವು ಇವತ್ತು ಎಣ್ಣೆ ಸ್ಪ್ರೇ ಮಾಡಬೇಕಾದ್ರೆ, ನಾಳೆ ಮಾಡೋಣ ಅಂತೇಳಿ ಇಲ್ಲ, ಇವತ್ತು ಮಾಡಬೇಕಾದ್ರೆ ಅದಕ್ಕೆ ಎಣ್ಣೆ ಸ್ಪ್ರೇ ಮಾಡಬೇಕು. ಹೇಳಿ, ನೀವು ಲಾಭದಾಯಕ ಮಾಡಲಿಕ್ಕೆ ಏನೇನು ವಿಧಾನಗಳನ್ನು ಬಳಸಿದ್ರಿ ಸರ್? ನಾನು ಲಾಭದಾಯಕ ಮಾಡಬೇಕಾದ್ರೆ ಅದಕ್ಕೆ ಪ್ರಯತ್ನ ಅಂದ್ರೇನೆ, ಈಗ ನಮಗೆ ಮುಟ್ಟು ರೋಗ ಅಲ್ಲಿಂದ, ಈಗ ಅದೇ ತರ ಬೂದಿ ರೋಗ ಅವೆಲ್ಲ ಹತೋಟಿಗೆ ಮಾಡ್ಕೊಂಡು 3 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ಕೊತ ಬಂದಿನಿ, ಒಳ್ಳೆ ಫಸಲು ಬಂದಿದೆ ಸರ್. ಕನಿಷ್ಠ ಎಕರೆಗೆ 35 ಕ್ವಿಂಟಲ್ ಎಂಡೋಫೈ ಒಣ ಕಾಯಿ ಆಗಿದೆ ನಮ್ದು. ಕನಿಷ್ಠ 85 ಕ್ವಿಂಟಲ್, ಒಟ್ಟು ಟೋಟಲ್ 4 ಎಕರೆಯಲ್ಲಿ ಒಟ್ಟು 90 ಕ್ವಿಂಟಲೇ ಆಗಿದೆ ಸರ್ ನಿಮಗೆ. ಈಗ ಇನ್ನ ಒಂದ್ ಅಂತದೆ ಸರ್, ನಾನು ಫಸ್ಟ್ ಇದನ್ನೇ ಕಟಾವ್ ಮಾಡಿದ್ದೀನಿ ಸರ್, ಅಷ್ಟಾಗಿದೆ. ಈಗ ಮೆಣಸಿನಕಾಯಿ ಬೆಳೆ ಬೆಳಿಬೇಕು ಅನ್ನೋರಿಗೆ ನೀವು ಏನು ಸಲಹೆ ಕೊಡ್ತೀರಿ ಸರ್? ಮೆಣಸಿನಕಾಯಿ ವಾಣಿಜ್ಯ ಬೆಳೆ, ಇದು ಪ್ರತಿಯೊಬ್ಬರು ರೈತರು ಮಾಡಬೇಕು, ಹವ್ಯಾಸಗಾರ ಆಗಬೇಕು. ಈಗ ಆಂಧ್ರದವರು ಅಲ್ಲಿಂದ ಬಿಟ್ಟು ಇಲ್ಲಿ ನಮ್ಮ ಏರಿಯಾದಲ್ಲಿ ಬಂದು ಮಾಡ್ತಾ ಇದ್ದಾರೆ, ಅವರು ಒಳ್ಳೆ ಫಸಲದ ಅಂತೇಳಿ ಇಲ್ಲಿಗೆ ಬಂದಿರ್ತಾರೆ. ಮತ್ತೆ ನಾವು ಯಾಕೆ ಮಾಡಬಾರ್ದು, ಯಾಕೆ ಮಾರಬಾರ್ದು ಅಂತ ನಮ್ದೊಂದು ಪ್ರಶ್ನೆ ರೈತರಿಗೆ. ನಾವು ಹೇಳ್ತಕ್ಕಂತ ಮಾತೇನಂದ್ರೆ, ಅವರು ಬಂದು 20,000-25,000 ಜಮೀನು ಒಂದ್ ಎಕರೆಗೆ ಕಡಿತ ಹಾಕೊಂಡು ನೀರಿದ್ದಂತ ಜಮೀನಿಗೆ ಹೊಲ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ವರ್ಷಕ್ಕೆ 25,000 ರೂಪಾಯಿ ಕೊಡ್ತಾರೆ ಎಕರೆಗೆ. ಲಾಭದಾಯಕ ಇರಲಾರ್ದೆ ಹೇಗೆ ಮಾಡ್ತಾರೆ ಸರ್ ಅವರು? ಹೌದು, ನಿಜ ನಿಜ, ಲಾಭದಾಯಕ ಅದ ಅಂತ ಹೇಳಿ ಮಾಡ್ತಾರೆ ಸರ್. ಎಕರೆಗೆ ಕನಿಷ್ಠವಾಗಿ 1,00,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸರ್ ಅವರು. 1,00,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 5,00,000 ರೂಪಾಯಿ ಲಾಭ ತಗೋತಾರೆ ಸರ್ ಎಕರೆಯಲ್ಲಿ. ನಮ್ಮ ರೈತರು ಅದು ಇನ್ನೂವರೆಗೂ ಯಾರು ಡೆವಲಪ್ ಆಗಿ ಬೆಳೀತಾ ಇಲ್ಲ. ಈಗ ನಿಮಗೆ ಎಷ್ಟು ಖರ್ಚು ಬರ್ತದೆ ಒಂದು ಎಕರೆಗೆ? 1 ಎಕರೆಗೆ 1,00,000 ರೂಪಾಯಿ ನಮಗೂ ಬರುತ್ತೆ ಸರ್. ಬಂದ್ರೆ ಇಷ್ಟು ಲಾಭವನ್ನ ಪಡ್ಕೊಳ್ಬಹುದು. 4,00,000 ರೂಪಾಯಿ ಲಾಭ ಆಗ್ತದೆ ಅಲ್ವಾ? ಹೌದು ಸರ್, 100%. ಅದ ಕಾರಣ ಮೆಣಸಿನಕಾಯಿ ಬೆಳೆಯೋದು ಬಹಳ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ ಸರ್? ಅದು ಬಹಳಷ್ಟು ಹೆಮ್ಮೆ ಮಾತು ಹೇಳ್ತಿದ್ದೇನೆ ಸರ್. ಇದು ಯಾಕಂದ್ರೆ ಬಹಳ ಲಾಭ ಆಗುತ್ತೆ. ಯಾವ ಬೆಳಿವಿ ಬರಲ್ಲ ಸರ್. ಈ ಒಂದು ಕಬ್ಬು ಐತಿ ನಮ್ದು ರೈತರಿಗೆ, ನಮ್ಮಲ್ಲಿ ಎಲ್ಲಾ ಏರಿಯಾದಲ್ಲಿ ಕಬ್ಬು ಬೆಳೀತಾರೆ. ಅದು ಬಾಳೆ ಆದ್ರೆ 2,00,000 ರೂಪಾಯಿ ಎಕರೆಗೆ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಬಿ ಕಡಿಮೆ ಅದರಲ್ಲಿ ನಾನು ಒಪ್ತೀನಿ ಸರ್. ಆದ್ರೆ ಈಗ ಲೇಬರ್ಸ್ ಪ್ರಾಬ್ಲಮ್ ಆಗುತ್ತೆ. ಕಬ್ಬು ಕಟಾವು ಮಾಡಬೇಕಾದ್ರೆ ದೊಡ್ಡ ಪ್ರಾಬ್ಲಮ್. 1 ಎಕರೆಗೆ 15,000-16,000 ರೂಪಾಯಿ ಕೊಡಬೇಕು ರೈತರು ಲೇಬರ್ಗೆ ಕಟಾವು ಮಾಡಬೇಕಾದ್ರೆ. ಇದಕ್ಕೆಲ್ಲ ಇದು ಹೆಣ್ಮಕ್ಳ ಮೇಲೆ ಕೆಲಸ ಮಾಡ್ತಕ್ಕಂತ ಕೆಲಸ. ಈಗ ಈ ಮೆಣಸಿನಕಾಯಿ ನೀವು ಹೇಳಿದ್ರೆ ಒಂದು ಬೆಳೆನ 6 ಎಕರೆಯಲ್ಲಿ ಮಾಡ್ತಾ ಇದ್ದಾನೆ, ಅದ್ರ ಕೀಳುದು ಹೇಗೆ ಅಂತ? ಈಗ ಹೆಣ್ಮಕ್ಳು ಇದಾರಲ್ಲ, ಹೆಣ್ಮಕ್ಳಿಗೆ ಲೇಬರ್ಸ್ ಎಷ್ಟು ಲೇಬರ್ಸ್ ಇಟ್ಕೊಂಡಿದ್ರೆ ನಾವು ಇಲ್ಲಿ ಕೀಳ್ಬೇಕಾದ್ರೆ ನಾವು 50-40 ಲೇಬರ್ ಹಚ್ತಾ ಇರ್ತೀವಿ ಸರ್. ಒಬ್ಬರಿಗೆ 200 ರೂಪಾಯಿ ಪಗಾರ ಕೊಡ್ತೀವಿ ಸರ್. ಹಳ್ಳಿಯಲ್ಲಿ ಅಂದ್ರೆ ಈ ಒಂದು ಬೆಳೆ ಬಂದಾಗ ಹಾಗೆ ಅಷ್ಟು ಜನರನ್ನು ಹಚ್ಚಿ ಮಾಡ್ತೀರಿ? ಅದನ್ನ ನಿರ್ವಹಣೆಗೆ ಜನ ಬಿಟ್ಟಿದ್ದೀರಾ? ಕೂಲಿ ಕಾರ್ಮಿಕರನ್ನು ಬಿಡ್ತೀರಾ? ಹಾ ಸರ್. ದಿನ ನೀರು ಬಿಡಬೇಕು ಸರ್. ಸರ್, ನಮ್ಮಲ್ಲಿ ಇಬ್ಬರು ಆಳ ಇಟ್ಟುಕೊಂಡಿದ್ದೀವಿ, ಅವ್ರು ನೀರು ಬಿಡೋದು ಮಾಡೋದು ಮಾಡ್ತಾರೆ. ಈ ಬೆಳೆಯನ್ನು ಮಾಡಿ ನೀವು ಬಹಳ ತೃಪ್ತಿಯನ್ನು ಕಂಡಿದ್ದೀರಿ? ಹೌದು ಸರ್, ಹೌದು ಸರ್. ಸರ್, ಈ ಸಲ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸರ್. ನನಗೆ ವಾಣಿಜ್ಯ ಬೆಳೆ ಕೈ ಹಿಡಿದಿದೆ ಅಂತ ಹೆಮ್ಮೆ ಇದೆ. ಅಂದ್ರೆ ರೈತನಿಗೆ ಬಹಳ ಸಂತೋಷ. ಅಮೃತಪ್ಪ ಸರಸಮ್ಮಿ ಅವರೇ, ಇದರ ಜೊತೆಗೆ ನೀವು ಏನೇನು ಬೆಳೆಯನ್ನು ಬೆಳೆಯುತ್ತೀರಿ? ಇದರ ಜೊತೆಗೆ ನಾನು ಕಡಲೆ, ತೊಗರಿ, ಜೋಳ ಇವೆಲ್ಲ ನನ್ನ ಬೆಳೆಗಳನ್ನು ಮಾಡ್ತಾ ಇರ್ತೀನಿ. ತೊಗರಿ ಎಷ್ಟು ಪ್ರದೇಶದಲ್ಲಿ ಹಾಕಿದ್ರಿ? ನಾನು ನೋಡ್ರಿ ಸರ್, ಈ ಸಲ ನಾನು 20 ಎಕರೆ ತೊಗರಿ ಹಾಕಿದ್ದೆ. 20 ಎಕರೆ ತೊಗರಿಯಲ್ಲಿ ಈ ಸಲ ಮಳೆ ಹೆಚ್ಚಾಗಿ ಸ್ವಲ್ಪ ನೆಟೆ ರೋಗ ಬಂತು ಸರ್, ಸ್ವಲ್ಪ ಲಾಸ್ ಆಗಿದೆ. ತೊಗರಿ ಪರಿಹಾರ ಏನಾದ್ರು ಸಿಕ್ಕಿದೆ? ಬೆಳೆ ಪರಿಹಾರ ಕೊಟ್ಟಿದ್ದಾರೆ ಸರ್, 1 ಎಕರೆಗೆ ಕೊಟ್ಟಿದ್ದಾರೆ. ಸುಮಾರು ಒಟ್ಟು 8 ಎಕರೆ ಜಾಗ ಇದೆ ನಿಮ್ಮಲ್ಲಿ? ನಮ್ಮಲ್ಲಿ ನಂದು ಇದ್ದಂತ ಆಸ್ತಿ 6 ಎಕರೆ. ಈಗ ಇನ್ನೊಬ್ರು ಹೊಲ ನಾನು ಕಡಿತಿ ಮಾಡ್ತೀನಿ ಸರ್, ವರ್ಷಕ್ಕೆ ಎಷ್ಟು ಅಂತ ಹೇಳಿ ಮಾಡಿ ಮಾಡ್ತೀನಿ ಸರ್. ಮತ್ತೆ ಜೋಳವನ್ನು ಕೂಡ ಮಾಡ್ತೀರಲ್ಲ? ಹೌದು ಸರ್. ಜೋಳ 8 ಎಕರೆಯಲ್ಲಿ ಮಾಡಿದ್ರಿ? ಫಸ್ಟ್ ನಾನು 30 ಎಕರೆಯಲ್ಲಿ ಜೋಳ ಮಾಡಿದ್ದೀನಿ ಸರ್. 150 ಕ್ವಿಂಟಲ್ ಆಗುತ್ತೆ 30 ಎಕರೆ. ಈ ತೊಗರಿ ಜೋಳಕ್ಕೆಲ್ಲ ಮಾರುಕಟ್ಟೆ ಮತ್ತೆ ಅದರ ನಿರ್ವಹಣೆ ವೆಚ್ಚ ಎಲ್ಲ ಹೇಗಿರುತ್ತೆ? ಎಲ್ಲ ಇಲ್ಲಿ ಗುಲ್ಬರ್ಗದಲ್ಲಿ ಮಾರುಕಟ್ಟೆ ಇದೆ ಸರ್, ಇಲ್ಲಿ ಮಾಡಬಹುದು ಸರ್. ಮಾರುಕಟ್ಟೆ ಚಲೋ ಇದೆ ಸರ್, ಲಾಭದಾಯಕ. ಲಾಭದಾಯಕ ಸರ್. ಮತ್ತೆ ರೇಷ್ಮೆ ಬೆಳೆ ಬೆಳಿತೀರಿ ಅಂತ ಅಂದ್ರೆ ಅದೊಂದು ಬಾರಿ ವಿಶೇಷ, ನಮ್ಮ ಭಾಗದಲ್ಲಿ ಸ್ವಲ್ಪ ವಿರಳವಾಗಿರುವಂತದ್ದು, ಬಟ್ ನೀವು ಮಾಡ್ತಾ ಇದ್ರಿ? ರೇಷ್ಮೆ ಬೆಳೆ ಚಲೋ ಅದ ಸರ್, ಅದಕ್ಕೆ ಚಲೋ ಅದರ ಸರ್. ರೇಷ್ಮೆ ಗೂಡುಗಳು ಎಲ್ಲಿ ಮಾರಾಟಕ್ಕೆ ಎಲ್ಲ ವ್ಯವಸ್ಥೆ? ಮಾರಾಟ ರಾಮನಗರ್ ಸರ್, ಇಲ್ಲಿ ಗುಲ್ಬರ್ಗದಲ್ಲಿ ಇದೆ. ಹೆಚ್ಚಿಗೆ ರೈತರು ರಾಮನಗರಕ್ಕೆ ಹೋಗ್ತೀವಿ ಸರ್. ನೀವು ಎಷ್ಟು ಪ್ರದೇಶ ಮಾಡ್ತೀರಿ, ಹೇಗೆ? ನಾವು ಮಾಡ್ತಕ್ಕಂಥದ್ದು 3 ಎಕರೆ ರೇಷ್ಮೆ ಇತ್ತು ಸರ್ ನದೇ. ಅದರಲ್ಲಿ ಹುಳ ನಾವು ತರಬೇಕಾದ ಈಗ ಹುಳುಗಳ ಸರ್, ನಾವು 100 ಮೊಟ್ಟೆ ತರ್ತಿದ್ದೀವಿ ಸರ್, 100 ಮೊಟ್ಟೆ ಮೈಸ್ತೀವಿ. ಈಗ ಎಷ್ಟಿದೆ ನಿಮ್ಮಲ್ಲಿ? ಈಗ ನನ್ನ ಬಳಿ ನೋಡ್ರಿ 100 ಮೊಟ್ಟೆ ಮೈಸ್ತಾ ಇದ್ದೀನಿ ನಾನು. 1-2 ಎಕರೆ ಇಟ್ಟಿವಿ. ಈ ಸಲ ರೇಟ್ ಆಗಿದೆ ಸರ್, ಹೋ ಸಲ ರೇಟ್ ಇದ್ದೀವಿ. ರೇಟ್ ಹೇಗಿದೆ ಈಗ? ಈಗ ನೋಡ್ರಿ 1,000 ರೂಪಾಯಿ ಇದೆ ಸರ್ 1 ಕೆಜಿಗೆ. 1,000 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಈ ರೀತಿ ಇದೆ. ಎಷ್ಟು ಕೆಜಿ ಬರಬಹುದು ಅಂತ ನೀವು ನಿರೀಕ್ಷೆ ಮಾಡಿ? 50% ಬರುತ್ತೆ ಸರ್. ನಮ್ಮ ವಾತಾವರಣ ಹೀಟ್ ವಾತಾವರಣ, ಅದಕ್ಕೆಲ್ಲ ಕೋಲ್ಡ್ ಬೇಕು. ನಮ್ಮಲ್ಲೆಲ್ಲ ಬಹಳ ಪ್ರದೇಶ ಹೀಟ್ ವಾತಾವರಣ ಇರುತ್ತೆ, ಆಗಲ್ಲ ಸರ್, ಕಡಿಮೆ ಬರುತ್ತೆ. ಅದ್ರ ರೇಟ್ 1,000 ರೂಪಾಯಿ ವರೆಗೆ? 1,000 ರೂಪಾಯಿ ಕೆಜಿ ಆಗಿದೆ ಸರ್. ಈಗ 100 ಮೊಟ್ಟೆಯಲ್ಲಿ ಒಂದಷ್ಟು ನಿಮಗೆ ಲಾಭದಾಯಕ. 60% ಬರುತ್ತೆ 100 ಮೊಟ್ಟೆಯಲ್ಲಿ ಅಂದ್ರೆ 60% ಆಗುತ್ತೆ ಸರ್, 40% ಬರೋದಿಲ್ಲ. ಅಂದ್ರೆ ಈ ಒಂದು ಮೆಣಸಿನಕಾಯಿಯ ಜೊತೆ ಜೊತೆಗೆ ತೊಗರಿ, ಜೋಳ, ಕಡಲೆ ಎಲ್ಲ ರೇಷ್ಮೆಯನ್ನೆಲ್ಲ ಮಾಡ್ತಾ ಇದೆ. ಇದು ಆರ್ಥಿಕ ಬೆಳೆ, ನಮಗೆ ಮೂಲವಾದ ಬೆಳೆ, ಹಿರಿಯರಿಂದ ಬಂದಂತ ಬೆಳೆ ಸರ್, ಅದನ್ನು ಕೂಡ ಮುಂದುವರಿಸುತ್ತೆ ಸರ್. ಅಮೃತಪ್ಪ ಅವರೇ, ಈಗ ತಾವು ಎಷ್ಟು ಓದಿದವು? ನಾನು PUC ಪಾಸ್ ಆಗಿದ್ದೀನಿ ಸರ್. ಮುಂದೆ ಎಜುಕೇಶನ್ ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಕೃಷಿಗೆ ಹೋದ್ರಿ? ಹೌದು ಸರ್. ನಿಮ್ಮ ಮನೆಯಲ್ಲಿ ಮತ್ತೆ ಯಾರ್ಯಾರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ? ನಮ್ಮ ತಂದೆಯವರದಾರೆ ಸರ್, ಅಲ್ಲಿದ್ದ ನಮ್ಮ ತಮ್ಮ, ಅಲ್ಲಿದ್ದ ಇಳಿದಂತ ಲೇಬರ್ಸ್ ಇಟ್ಕೊಂಡು. ನಿಮ್ಮೇನು ಕುಡು ಕುಟುಂಬ? ಇಲ್ಲ ಸರ್, ನಾವೆಲ್ಲ ನಮ್ಮ ಕಾಕಾದಿಯರು 4 ಮಂದಿ ಇದ್ರೆ ಡಿವೈಡ್ ಆಗಿದ್ದೀವಿ ಸರ್. ನಾವೆಲ್ಲ ಎಲ್ಲ ಇಟ್ಕೊಂಡು ಅಂದ್ರೆ ನಿಮ್ಮ ತಂದೆಯವರು ನೀವು ಒಟ್ಟಿಗೆ? ಒಟ್ಟಿಗಿದ್ದೀವಿ ಸರ್, ಒಟ್ಟಿಗಿದ್ದೀವಿ. ಈಗ ಈ ಕೃಷಿಕನಿಗೆ ಈಗಿನ ವಾತಾವರಣ ಅಷ್ಟು ಚೆನ್ನಾಗಿಲ್ಲ, ಬಹಳ ಕಷ್ಟ ಇದೆ, ನಷ್ಟ ಇದೆ, ಮತ್ತೆ ಕೂಲಿ ಕಾರ್ಮಿಕರು ಸಿಗುವುದಿಲ್ಲ ಅಂತ ಎಲ್ಲ ಹೇಳ್ತಾರೆ. ನೀವೊಬ್ಬ ಉತ್ತಮ ಬೆಳೆಗಾರರು, ಮೆಣಸಿನಕಾಯಿಯಲ್ಲಿ ಅಂತೂ ಬಹಳ ಒಳ್ಳೆ ಸಾಧನೆ ಮಾಡಿದವರು, ಏನ್ ಹೇಳ್ತೀರಿ? ಸರ್ ಇದು ಸಹಜವಾಗಿದೆ ಸರ್, ಯಾಕೆ ರೈತರಿಗೆ ಸಮಸ್ಯೆ ಇರೋದು ಲೇಬರ್ಸ್, ಅದಕ್ಕಾಗಿ ಬಹಳ ದೊಡ್ಡ ಹೈರಾಣ ಅದ ಸರ್, ಲೇಬರ್ಸ್ ಇದ್ರೆ ಕೆಲಸ ಆಗೋದು. ಆದ್ರೂ ಬಿ ಈಗ ರಾಸಾಯನಿಕವಾಗಿ ಈಗ ಕಸ ತೆಗೆದು ಕಳೆ ತೆಗೋ ಬದಲಿ ಈಗ ಎಣ್ಣೆ ಸಿಂಪಡಣೆ ಮಾಡ್ತಾ ಇದ್ದಾರೆ ಸರ್, ಅದಕ್ಕೆ ಕಡಿಮೆ ಆಗ್ತಾ ಇದೆ. ಆದ್ರೂ ಬಿ ಲೇಬರ್ಸ್ ಬೇಕೇ ಬೇಕು ಸರ್, ಅವಶ್ಯಕತೆ. ಈಗ ಈ ಮೆಣಸಿನಕಾಯಿ ಬೆಳೆಯನ್ನು ನೀವು ಬೆಳೀತಾ ಇದ್ರಲ್ಲ, ನಿಮ್ಮ ಹಾಗೆ ಬೇರೆ ರೈತರು ಇದ್ದಾರೆ ಆಳಂದ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ? ಸರ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಆಳಂದದಲ್ಲಿ. ಆಳಂದ ತಾಲೂಕಿನಲ್ಲಿ ಮಾಡಳದಲ್ಲಿ ಇಬ್ಬರು ಮೂರು ಮಂದಿ ಇದ್ದಾರೆ, ನಮ್ಮ ಊರಿನಲ್ಲಿ ಹಿತ್ತಲ್ಶೂರ್ನಲ್ಲಿ ಇಬ್ಬರು ಮಾಡಿದೀವಿ, ಹೀಗಾಗಿ ಚಾಲೂ ಆಗ್ತಾ ಇದೆ ಸರ್. ಅಂದ್ರೆ ಇದಕ್ಕೊಂದು ಒಳ್ಳೆಯ ಮಾರುಕಟ್ಟೆ ವ್ಯವಸ್ಥೆ ಇದೆ, ಮತ್ತೆ ಅದರ ನಿರ್ವಹಣೆ ಎಲ್ಲ ಸುಲಭ ಅನ್ನುವ ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ಮತ್ತೊಂದು ಈ ಮೆಣಸಿನಕಾಯಿ ಇದು ನಮ್ಮ ಋತುಮಾನದ ಒಂದು ಇದಲ್ಲ, ಎಲ್ಲ ಕಾಲಕ್ಕೂ ಬೇಕಾಗ್ತದೆ, ಅದರದ್ದು ಬಳಕೆ ಜಾಸ್ತಿ ಸರ್. ಪ್ರತಿಯೊಂದು ಅಡಿಗೆಗೆ ಮೆಣಸಿನಕಾಯಿ ಬೇಕೇ ಬೇಕು, ಸ್ವೀಟ್ ಬಿಟ್ಟು ರುಚಿ ಪದಾರ್ಥಕ್ಕೆ ಮೆಣಸಿನಕಾಯಿ ಹತ್ತುವುದಿಲ್ಲ. ನೀವು ಹಸಿ ಮಾಡ್ಲಿಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತೀರಾ ಅಲ್ಲ ಒಣಗಿಸಿದ ಮೇಲೆ ಸರ್? ಇದರಲ್ಲಿ ಏನಿದೆ ಅಂದ್ರೆ ರೈತಗೆ ಹಸಿ ಮಾಡೋದ್ರಿಂದ ಮುಂದಿನ ಖರ್ಚು ವೆಚ್ಚಗಳನ್ನ ಇದು ಜಿಕ್ಕೊಂಡು ಹೋಗ್ತಾ ಇರುತ್ತೆ, ರೈತಗೆ ಒಂದು ಸಪೋರ್ಟ್ ಸಿಗ್ತದೆ. ಹೌದು ಸರ್, ಇದರಲ್ಲಿ ಬಂದಂತ ಲಾಭಕ್ಕೆ ಇದಕ್ಕೆ ಒಣಕಾಯಿ ಮಾಡಬಹುದು ಸರ್. ಈ ರೀತಿಯಾಗಿ ಅದೊಂದು ಬೆನ್ನೆಲುಬು, ಆರ್ಥಿಕ ಪರಿಸ್ಥಿತಿಯಲ್ಲಿ ಹಸಿಕಾಯಿ ಬೆನ್ನೆಲುಬು ಆಗುತ್ತೆ ರೈತರಿಗೆ. ನಿಮ್ಮ ಒಂದು ಸಂಪರ್ಕ ಸಂಖ್ಯೆಯನ್ನು ಹೇಳಬಹುದು, ಯಾಕಂದ್ರೆ ರೈತರು ನಿಮ್ಮಲ್ಲಿ ಏನಾದರೂ ಅನುಭವವನ್ನು ಕೇಳಲಿಕ್ಕೆ ಇಚ್ಛೆಪಟ್ಟಲ್ಲಿ ಯಾವ ಸಂಖ್ಯೆಯನ್ನು ಸಂಪರ್ಕಿಸಬೇಕು? 9449399 ಈ ಸಂಖ್ಯೆ ಕಾಲ್ ಮಾಡಬಹುದು. ರೈತ ಬಾಂಧವರಿಗೆ ಗಮನಿಸಿ, 9449399999 ಈ ಸಂಖ್ಯೆಗೆ ಕರೆ ಮಾಡಿದರೆ ಅಮೃತಪ್ಪ ಸರಸಂಬಿಯವರು ಮೆಣಸಿನಕಾಯಿಯ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ತುಂಬಾ ಒಳ್ಳೆಯದು ಅಮೃತಪ್ಪ ಸರಸಂಬಿಯವರೇ, ಮೆಣಸಿನಕಾಯಿಯ ಬೆಳೆಯಲ್ಲಿ ಬಹಳ ಯಶಸ್ವಿಯಾಗಿ ಮಾಡಿ ತುಂಬಾ ತೃಪ್ತಿಯನ್ನು ಕೂಡ ವ್ಯಕ್ತಪಡಿಸಿದ್ದೀರಿ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇದೀಗ ಮೆಣಸಿನಕಾಯಿ ಬೆಳೆಗಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತೆ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಕೂಡ ಹೆಚ್ಚಾಗ್ತಾ ಇದೆ, ಬೆಲೆನೂ ಕೂಡ ಉತ್ತಮವಾಗಿರುತ್ತದೆ. ಆದ ಕಾರಣ ಈ ಬೆಳೆಯೊಟ್ಟಿಗೆ ನೀವು ತುಂಬಾ ಆತ್ಮೀಯವಾಗಿ ಇದ್ದುಕೊಂಡು ನಡೆಸ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ಇವತ್ತು ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಸ್ಕಾರ. ಇಲ್ಲಿ ತನಕ ಮಣ್ಣಿನ ಮಗ ಕಾರ್ಯಕ್ರಮದೊಳಗೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿತ್ತಲಶೀರೂರು ಗ್ರಾಮದ ಪ್ರಗತಿಪರ ರೈತರಾದ ಅಮೃತಪ್ಪ ಸರಸಂಬಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳೋಣ. ಏನಿಲ್ಲಪ್ಪ, ಸ್ವಲ್ಪ ಖಾಲಿ ಇದ್ದೆ, ಸ್ವಲ್ಪ ಮನೆ ಕೆಲಸಗಳು ನಡೆದ ನೋಡ. ಏನೋ ಪುಸ್ತಕ ಇಟ್ಟಂಗ್ ಕಾಣಿಸ್ತದ, ಪುಸ್ತಕ ಓದ್ಲಿಕ್ಕೆ ಶುರು ಮಾಡ್ಯಾ? ಏನಾರ ಒಂಚೂರು ಮಾಡ್ಬೇಕಲ್ಲ ಹೊತ್ತು ಹೋಗೋ ಸಲುವಾಗಿ. ನೋಡು ಈ ಪುಸ್ತಕ ಏನೋಲ್ಲ, ಬಾರಿ ಒಳ್ಳೆ ದೋಸ್ತ ಅಂತ ಹೇಳ. ಖರೇನೆ. ಆಮೇಲೆ ಉಳಿದ ದೋಸ್ತರಾದ್ರೆ ಯಾವಾಗ ಜಗಳ ಆಡ್ಬೋದವ. ಹೌದೌದು, ಈ ಪುಸ್ತಕ ಜಗಳ ಆಡುದಿಲ್ಲ. ಆಡಂಗಿಲ್ಲ, ಆಮೇಲೆ ತಿಳುವಳಿಕೆ ಜಾಸ್ತಿ ಬರ್ತದಪ್ಪ. ಹೌದಲ್ಲ, ಅಂದ್ರೆ ಅವ್ ಎಷ್ಟು ಸಲ ಓದ್ತಿ ನೋಡು, ಅಷ್ಟು ಜ್ಞಾನ ನಮಗೆ. ಜ್ಞಾನ ಸಿಗ್ತದ, ಶಾಂತಿ ಸಿಗ್ತದ, ಮನಸ್ಸಿಗೆ ನೆಮ್ಮದಿ ಅನಿಸ್ತದ, ಇನ್ನೊಬ್ರ ಜೋಡಿ ಕಿರಿಕಿರಿ ಆಗಂಗಿಲ್ಲ. ಆಮೇಲೆ ಹೆಂಗ್ ನಾವು ಇನ್ನೊಬ್ರ ಜೊತೆ ಬದುಕಬೇಕು, ಸಮಾಜವನ್ನು ಹೆಂಗ್ ಎದುರಿಸಬೇಕು, ಸಾಕಷ್ಟು ಪುಸ್ತಕಗಳು ಸಿಗ್ತವೆ. ಎಲ್ಲ ತಿಳುವಳಿಕೆನೂ ಇರ್ತದ, ಸಮಸ್ಯೆಗೆ ಪರಿಹಾರನೂ ಸಿಗ್ತದ, ಎಲ್ಲ ಇರ್ತದೆ. ಆದ್ರೆ ಶೋಭಕ್ಕ, ನಾ ಯಾಕೆ ವಿಷಯ ತೆಗೆದೆ ಅಂತಂದ್ರೆ, ನಿನ್ ಪುಸ್ತಕ ನೋಡಿ ನಂಗೆ ಅನಿಸ್ತು, ಏನಂತ ಈ ಕಡೆ ಈ ಯಂಗ್ ಜನರೇಷನ್ ಅಲ್ಲ, ಈ ಓದ ಹವ್ಯಾಸ ಕಡಿಮೆ ಆಗಿದೆ. ಹೌದು, ಯಂಗ್ ಜನರೇಷನ್ ಅಂತ ಯಾಕಂತೀಯಪ್ಪ, ನಮ್ಮಂತವ್ರನ್ನು ಸ್ವಲ್ಪ ಓದೋದೇ ಕಮ್ಮಿ ಆಗಿದೆ. ಮೊದ್ಲೇ ನಾವು ಕಾಲೇಜ್ನಾಗ ಇದ್ದಾಗ ಈ ಮ್ಯಾಗಝಿನ್ಗಳು ಬರ್ತಿದ್ವಲ್ಲ, ವಾರಕ್ಕೊಮ್ಮೆ, ಹದಿನೈದು ದಿನಕ್ಕೊಮ್ಮೆ ಬರುವಂತಾವು, ತಿಂಗಳಿಗೊಮ್ಮೆ ಬರುವಂತಾವು, ಯಾವಾಗ ಬರ್ತಾವ ಅಂತ ಹೇಳಿ ಕಾಯ್ಕೊಂಡು ಕೊಡ್ತಿದ್ವಿ ನಾವು ಮ್ಯಾಗಝಿನ್ ಓದ ಸಲುವಾಗಿ. ನಾವು ಹಂಗೆ ಮಾಡ್ತೀವಿ. ಹೌದಿಲ್ಲ, ಈಗೆಲ್ಲದ ಅವೇ ಓದಂಗಿಲ್ಲ. ನಾನಂತೀನಿ ಈ ಕಾಲೇಜ್ಗ ಶಾಲೆಗೇನು ಪುಸ್ತಕ ಇರ್ತಾವ ನೋಡ್ ಸಿಲೆಬಸ್. ಹೌದು, ಆ ಪುಸ್ತಕ ಓದೋದ ಅಲ್ಲ, ಬೇರೆ ಪುಸ್ತಕಗಳೇ ಓದ. ಯಾಕಂತಂದ್ರ ಇವು ನಾವು ಓದ್ಲಿಕ್ ಕಲ್ತವಿ ಅಂತಂದ್ರೆ ಸಾಕಷ್ಟು ನಮ್ಗೆ ಏನಾಗ್ತಾವ ಒಂದು ವಿಷಯ ಸಿಗ್ತದೆ. ಖರೇನೆ. ಹೌದೌದು, ಈ ಧಾರಾವಾಹಿಗಳು ಅಂತ ಹೇಳಿ ಬರ್ತಾವ ನೋಡು ಮ್ಯಾಗಝಿನ್ ಒಳಗೆ. ಹೌದು, ಅವುಗಳ ಓದ್ಲಿಕ್ಕೆ ಬಹಳ ಖುಷಿ ಇರ್ತಿತ್ತಪ್ಪ ನಮ್ಗೆ. ಮನೆಗೆ ಇಬ್ರು ಮೂರು ಮಂದಿ ಓದವ್ರ ಆಗ್ತಿತ್ತು, ಜಗಳ ಮಾಡ್ಕೊಳ್ಳೋದು, ಫಸ್ಟ್ ನಾವು ಓದ್ಬೇಕು ಅಂತ ಹೇಳಿ. ಹೌದು, ಎಲ್ಲರೂ ಕೂಡ ಓದೋದಲ್ಲ ಅದನ್ನ, ಅವರವರೇ ಓದ್ಬೇಕು, ಅವರವರೇ ಅನುಭವಿಸಬೇಕು ಅದನ್ನ. ಯಾಕಂದ್ರೆ ನಾ ಭಾಸರ ನೋಡಿಸಬೇಕ. ಈ ಟೆನ್ಷನ್ ಆದಾಗ, ಏನೋ ಮನಸ್ಸಿಗೆ ಬೇಸರ ಆದಾಗ, ಒಂದ್ ಯಾವ್ದೋ ನಮಗ್ ಹಿಡಿಸಿರುವಂತ ಪುಸ್ತಕ ನಾವು ಓದಿದ್ವಿ ಅಂತಂದ್ರ ಅದ್ರ ಖುಷಿನೇ ಬೇರೆ ನೋಡ. ಹೌದ್ ಹೌದ್ ಹೌದು, ಬಹಳ ಖುಷಿ ಅನಿಸ್ತದ. ಅಷ್ಟೇ ಅಲ್ಲ ರಾಜಣ್ಣ, ಪುಸ್ತಕ ಓದೋದು ಒಂದೇ ಅಲ್ಲ, ಈ ಸಂಗೀತನು ಇರ್ತದ ನೋಡ, ಸಂಗೀತನು ಮನಸ್ಸಿಗೆ ಬಹಳ ನೆಮ್ಮದಿ ಕೊಡ್ತದ. ಇದು ದೊಡ್ಡದು ನಮ್ ಮನಸ್ಸು ಬೇಸರ ಆದಾಗ ಆ ಕಡೆ ಈಕಡೆ ಏನೇನೋ ಚಿಂತೆಗಳ ಶುರು ಆಗಿರ್ತಾವ, ಅದನ್ನ ಮರಿಬೇಕು ಅಂದ್ರೆ ಸಂಗೀತ ಕೇಳ್ಬೇಕು ನೋಡ್. ನೀ ಯಾವುದೇ ಸಂಗೀತ, ಹೌದು ಯಾವುದೇ ಸಂಗೀತ ಕೇಳಿ, ಕರ್ನಾಟಕರೇ ಕೇಳು, ಸುಗಮ ಸಂಗೀತರೇ ಕೇಳು, ಹಿಂದೂಸ್ತಾನಿ ಕೇಳು, ಕೇಳು ಯಾವ್ದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ಕೇಳಿ ನೀನು, ನಮಗೆ ಯಾವ್ದು ಹಿಡಿಸ್ತದ ಅದನ್ನ ಕೇಳ್ಬೇಕು ಅಂದ್ರೆ ಜೋರ್ ಹಾಕಿ ಕೇಳೋದಲ್ಲ, ಸಣ್ಣಗೆ ಕೂತ್ಕೊಂಡು ಕೇಳ್ಬೇಕು. ಆಮೇಲೆ ಕಡೆ ಕಡೆ ಆಕಾಶವಾಣಿ ಆಪ್ ಮಾಡಿರಲ್ವ, ಅದಂತೂ ನ್ಯೂಸ್ ಆನೇರು. ಹೌದು ಅದ ಏನು ಸಿಗ್ಲಿಲ್ಲ ಅಂದ್ರೆ ಅದನ್ನ ಹಾಕೊಂಡ್ಬಿಟ್ರಂತೂ ಮುಗಿದೆ ಹತ್ತ ಕಡೆ. ಹೌದಲ್ಲ, ಅದ್ ಹಾಕೊಂಡ್ಬಿಟ್ರ ಈ ಸಂಗೀತ ಕೇಳಿದ್ರೆ ಏನಾಗ್ತದ್ರೆ ನಮ್ಮ ಮಿದುಳು ಏನಿರ್ತಲ್ಲ, ನಮ್ಮ ಉಚ್ಚಾರ ಮಾಡುವಂತ ಶಕ್ತಿ ಅದು ಲೆವೆಲ್ ಬರ್ತದೆ. ಹೌದೌದು, ಯಾಕಂದ್ರೆ ಸಂಸಾರದಾಗ ಏನೇನೋ ಹೆಚ್ಚು ಕಡಿಮೆ ಆಗಿರ್ತಾವ ಇರ್ತಾವಪ್ಪ, ಮತ್ತೆ ಎಲ್ಲಾರ ಮನೆ ಸಂಸಾರದಾಗ ಇರಾವ. ಯಾರ ಮನೆ ಸಂಸಾರ ಅಗದಿ ಹಿಂಗೆ ಇರ್ಬೇಕಂತದೇನು ಇಲ್ಲ, ಯಾರೊಬ್ರಿಗು ಸಿಗಂಗಿಲ್ಲ ಅನಿಸ್ತದ ಹಂಗ ನೋಡಿದ್ರೆ. ಹಂಗಿದ್ರೆ ಸಂಸಾರ ಅಲ್ಲ ಅಂದ್ರೆ ನಾ ಅಂತೀನಿ, ಹಿಂಗನೆ ಇರಬೇಕು. ಹೌದಲ್ಲ, ಅಂದ್ರೆ ಹೇಳ್ತಾರಲ್ಲ ಅಂತ ಹೇಳಿದ್ರು, ಏನ್ ಹೇಳ್ತಿಗಳು ಇರ್ಲೇಬೇಕಪ್ಪ, ಸುಖ ಅಂದ್ರೆ ದುಃಖ ಬರಬೇಕು, ದುಃಖ ಅಂದ್ರೆ ಸುಖ ಬರಬೇಕು. ಆದ್ರೆ ಶೋಭಕ ನಾನು ಅವನ್ನ ನಾವು ಹೆಂಗ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಸಮಸ್ಯೆಗಳು ಎಷ್ಟು ದಿವಸ ನಮ್ ಜೊತೆಗೆ ಇರ್ತಾವ ಅನ್ನೋದು ಮುಖ್ಯ. ಹೌದ್ ಹೌದ್ ಹೌದು, ನಾ ನಿರ್ವಹಣೆ ಸರಿ ಮಾಡ್ಲಿಲ್ಲ ಅಂತಂದ್ರೆ ಅವ್ನ ನಮ್ಮ ಮನ್ಯಾಗ ಕಾಯಂ ಮುಖ ಮೂಡ್ಬಿಡ್ತಾವ ನೋಡ. ಕೆಲವೊಬ್ರು ಮನೆ ಸಮಸ್ಯೆಗಳು ಹಂಗೆ ಇರ್ತಾವ ರಾಜಣ್ಣ, ನಾವ್ ಹೋಗ್ತೀವಲ್ಲ ಸಮಸ್ಯೆಗೆ ಪರಿಹಾರಗಳು ಇದ್ದೇ ಇರ್ತಾವ ಅಂತ ಹೇಳಿ ಒಂದ್ ಪರಿಹಾರ ಮುಗಿಸ್ಕೊಳ್ಳೋದ್ರ ಮತ್ತೊಂದ್ ಸಮಸ್ಯೆ ಬಂದ್ ಕೊಡ್ತಾವಪ್ಪ ಅವ್ರಿಗೆ. ಆದ್ರೆ ಅಲ್ಲಿ ಏನ್ ಮಾಡ್ಬಿಡ್ತಾನ, ಒಂದ್ ಬಗೆಹರಿಸಿಲ್ಲ ಅನ್ನೋದೊಂದು ಅದು ಖುಷಿ ಇರ್ತದೆ, ಧೈರ್ಯ ಇಟ್ಕೋಬೇಕು. ಹೌದ್ ಹೌದು, ಅದು ಬಗೆಹರಿಸಿನಿ ಏನ್ ದೊಡ್ಡದು. ಹೌದು ನೋಡು, ಒಂದಾಣ ಒಂದ್ ಬರ್ತಾವ ಸೀರೀಸ್ ನ ಧಾರಾವಾಹಿ ಒಳಗ್ ಬರ್ತಾವ, ಆದ್ರ ಒಂದೊಂದಾಗಿ ಒಂದೊಂದಾಗಿ ಬಗೆಹರಿಸ್ಕೊತ ಹೋದಾಗ ಏನಾಗುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗಿಬಿಡ್ತದೆ. ಅದು ಹಳೇದಾಯ್ತು ಬಿಡು ಅದಂತ ಹಂಗೆ ಹೋಗಿ ಇದ ಮಾಡಿವಂತ ಇದೇನ್ ಮಹಾ ದೊಡ್ಡದು ಅನ್ನಂಗ ಆಗ್ಬಿಟ್ಟಿರ್ತದೆ ಹಿಂಗ ಅಂತಂದ್ರ ಸಮಸ್ಯೆ ಬರವ. ಹೌದು, ಬಂದಾಗ ನಾವು ಮಾಡ್ಕೊಂಡು ಹೋಗೋದು. ಆಮೇಲೆ ಇದಕ್ಕೆ ನಮ್ಗೆ ಏನಾರ ಬೇಕಪ್ಪ ಸಹಾಯ ಮಾಡ್ಲಿಕ್ಕೆ ಇವತ್ತಾಳ ಈ ಕೌನ್ಸಿಲಿಂಗ್ ಸೆಂಟರ್ಸ್ ಅಂತದ್ದು ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಳುವಂತದ್ದು. ಅಲ್ಲಿ ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಇಂತ ಒಂದು ಕೌನ್ಸಿಲಿಂಗ್ ಸೆಂಟರ್ಸ್ ಇರ್ತಾವ ಉಭಯ ಕುಶಲೋಪರಿಲೋ ಏನಂತಲ್ಲ ಅದಕ್ಕೆ ಆಪ್ತ ಸಮಾಲೋಚನೆ ಅಂತಲ್ಲ. ಹೌದಲ್ಲ, ಆಪ್ತ ಸಮಾಲೋಚನೆ ಮಾಡ್ಕೊಳ್ಳಿಕ್ ನಾವು ಹೋದಾಗ ಯಾವುದು ಮುಚ್ಚಿರ್ಬಾರ್ದು ನೋಡಿ ಶೋಭಕ, ಯಾಕಂತಂದ್ರೆ ಪ್ರೊಫೆಷನಲ್ ಇರ್ತಾರೆ. ನಾವು ಒಂದಿಷ್ಟು ಹೇಳಿ ಒಂದಿಷ್ಟು ಬಿಟ್ಟಿವಿ, ನಾವು ಬೇಕಾಗಿದ್ದು ಹೇಳಿದ್ವಿ, ಬೇಡಾಗಿದ್ದು ಬಿಟ್ಟಿವಿ. ಮನುಷ್ಯನ ಸ್ವಭಾವ ಏನಂತಂದ್ರೆ ನಮ್ದು ಚಲೋ ಹೇಳ್ತೀವಿ, ಇನ್ನೊಬ್ರದ್ದು ಕೆಟ್ಟ ಹೇಳ್ತೀವಿ. ನಮ್ದು ಕೆಟ್ಟ ನಾವು ಹೇಳೋದಿಲ್ಲ, ನಮ್ ಖರಾಬ್ ಗುಣ ಇರ್ತಾವ ನೋಡು, ಕೌಂಡ್ ಗುಣ ಅಂತೀವಲ್ಲ, ಖರಾಬ್ ಗುಣಗಳು. ಆಮೇಲೆ ನಮ್ಮಲ್ಲಿ ಹೇಳ್ಕೊಳ್ಳಾರ್ದಂತ ವಿಷಯಗಳು ಇರ್ತಾವ ಕೆಲವು, ಅವನ್ ಮುಚ್ಚಿಟ್ಟು ಬಿಡೋದು ಹಂಗೆ. ಅವ ಏನಾಗತ್ತ ಅವ್ರು ಉತ್ತರ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅವ್ರು ನಮ್ಗೆ ಒಂದು ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಬರೀ ಸುಮ್ಮನೆ ಮುಂದೆ ಹೋಗಿ ಕುತ್ಕೊಂಡ್ ಬಂದಂಗೆ ಆಗ್ತದಲ್ಲಿ, ನಿನ್ನ ಸಮಸ್ಯೆ ನಿಮ್ಮಲ್ಲೇ ಉಳಿದ್ ಬಿಡ್ತದೆ. ಹೌದಲ್ಲ, ಪರಿಹಾರ ಸಿಗೋದೇ ಇಲ್ಲ, ಸಿಗೋದಿಲ್ಲ ಪರಿಹಾರ ಸಿಗಬೇಕು ಅಂತಂದ್ರೆ. ಆಮೇಲೆ ಅವ್ರು ಇನ್ನೊಂದು ಸೀಕ್ರೆಟ್ ಇಡ್ರೆ ಸೀಕ್ರೆಟ್ ಯಾರ ಮುಂದೆ ಹೇಳೋದಿಲ್ಲ. ಹೌದೌದು, ಹಿಂಗ್ ಶೋಭಕ್ ಬಂದಿರು, ಹಿಂಗ್ ರಾಜಣ್ಣ ಬಂದಿದ್ದ, ಇವ್ರ ಸಮಸ್ಯೆ ಹಿಂಗಿದ್ದು ಅಂತ ಹೇಳೋದಿಲ್ಲ. ಅಂತಲ್ಲಿ ಹೋದಾಗ ನಮ್ ಮಾರ್ಗದರ್ಶನ ಮಾಡ್ತಾರೆ ಅಂತವೆಲ್ಲ ತಗೊಂಡು ಆದಷ್ಟು ಏನ್ ಶೋಭಕ ಖುಷಿ ಖುಷಿಯಿಂದ ಸಂಸಾರ ಮಾಡುವ. ಈ ಖುಷಿ ಅನ್ನೋದು ಮುಖ್ಯ ನೋಡಪ್ಪ, ದುಃಖ ಸುಖ ಎರಡೂ ಇದ್ದೇ ಇರ್ತಾವ ಸಂಸಾರದೊಳಗ, ಖುಷಿ ಇರೋದು ಮುಖ್ಯ ಅಲ್ಲೇ. ಅಂದ್ರ ಖುಷಿ ಅಂದ್ರೆ ಮಾರ್ಕೆಟ್ನಾಗ ಸಿಗ್ತದೆ, ಎಲ್ಲೂ ಸಿಗಂಗಿಲ್ಲ, ಅದು ಯಾರ ಬಲ್ಲಿನೂ ಸಿಗಂಗಿಲ್ಲ, ನಮ್ಮೊಳಗೆ ಇರ್ತದ. ಅದನ್ನ ನಾವು ಅದನ್ನು ವ್ಯಕ್ತಪಡಿಸಬೇಕು, ಹೊರಗ್ ತರ್ಕೋಬೇಕು, ಅದನ್ನ ಅನುಭವಿಸಬೇಕು. ಅದಕ್ಕೆ ಏನಂತ ತಿಳಿದ್ರು ಏನಂತಾರೆ, ಸಂಸಾರದ ಸಣ್ಣ ಸಣ್ಣ ವಿಷಯಗಳು ಸಿಗ್ತಾವ ನಮಗೆ ಖುಷಿ ಪಡ್ಲಿಕ್ಕೆ, ಸಣ್ಣ ಸಣ್ಣ ಆಗಿದೆ. ಹೌದೌದು, ಬಹಳ ದೊಡ್ಡ ಇರೋದಿಲ್ಲ, ಅದ್ ಅಂತವ್ ಮೊದಲು ನೀವು ಎಂಜಾಯ್ ಮಾಡ್ಲಿಕ್ಕೆ ಕಲೀರಿ. ಹೌದು, ಪ್ರತಿಯೊಂದು ಮಾತನೆಗೂ ಸಿಗ್ತಾವಪ್ಪ, ಗಂಡ ಹೆಂಡತಿ ಮಕ್ಕಳು ಇದ್ದಾಗ ಏನೋ ಒಂದು ವಿಷಯ ಬಂದ್ಬಿಟ್ಟಿರ್ತದೆ, ಅಲ್ಲಿ ಎಂಜಾಯ್ ಮಾಡ್ಬಿಡು, ಎಂಜಾಯ್ ಮಾಡ್ಬಿಡ್ಬೇಕು, ನಕ್ಕಿ ಬಿಡೋದು. ಹೌದು, ಏನೋ ತಂದಿಯಪ್ಪ ಸಾಮಾನು, ಏ ಬಾ ಚಲೋ, ಅಲ್ಲಿ ಖುಷಿ ಪಟ್ಬಿಡು. ಏನ್ ಖುಷಿ ಪಡ್ಲಿಕ್ಕೆ ಒಂದ್ ದೊಡ್ಡದು ನಮ್ಗೆ ಭಾರತ ರತ್ನ ಬರಬೇಕು. ಏನಿಲ್ಲ ಇಲ್ಲ, ಮಾರ್ಕೆಟಿಗೆ ಹೋಗಿರ್ತದೆ ಏನೋ ತಂದಿರ್ತದೆ, ಅದಕ್ಕೆ ಎರಡು ಪಟ್ಟು ರೊಕ್ಕ ಕೊಟ್ಟಿದ್ರೆ ಅಂತಂದ್ರೆ ಅದನ್ನು ಖುಷಿ ಹಂಚ್ಕೊಳ್ಳದೆ. ಆಮೇಲೆ ಯಾವ್ದೋ ಒಂದ್ ಏನೋ ತಿಂತೀವಿ ಅಂತ ಇಟ್ಕೊಳ್ಳ, ಏನ್ ಟೇಸ್ಟ್ ಆಗ್ಯದಪ್ಪ ಅಂದ್ರೆ ಒಂದ್ ಎರಡ್ ಸಲ ಖುಷಿ ಪಡ್ತು. ಇಂತವೇ ಹೌದು, ಖುಷಿ ಪಡ್ಲಿಕ್ಕೆ ದೊಡ್ಡ ದೊಡ್ಡ ವಿಷಯಗಳೇ ಬೇಕು ಅಂತಿಲ್ಲ, ಮನೆ ಕಟ್ಟದೇ ಬೇಕಂತಿಲ್ಲ, ಕಾರ್ ತಗೊಳ್ಳದೇ ಬೇಕು, ಹಾರಾಡ್ಕೊಂಡು ಬಂದದ್ದೇ ಬೇಕಂತಿಲ್ಲ. ಅವರೆಲ್ಲಾದ್ರ ಬಂದವರು ಖುಷಿಲಿಂದ ಇರ್ತಾರಂತೇನಿಲ್ಲ. ಹೌದು, ನಮ್ಮ ಲೆವೆಲ್ ನಾವು ಖುಷಿ ಇದ್ ಬಿಡ್ಬೇಕು, ನಮ್ ನಮ್ ಲೆವೆಲ್ ಏನ್ ಸಿಗ್ತದ ಅಲ್ಲಿ ಖುಷಿ ಪಡಬೇಕು. ಆಮೇಲೆ ಇನ್ನೊಬ್ರ ಜೊತೆಗೆ ನಾವು ಖುಷಿ ಹಂಚ್ಕೋಬೇಕು, ಇದು ಬಹಳ ಮುಖ್ಯ. ಖುಷಿ ಹಂಚ್ಕೊಂಡ್ರ ದುಪ್ಪಟ್ಟಾಗ್ತದೆ, ದುಃಖ ಹಂಚ್ಕೋಬಾರ್ದು. ದುಃಖ ಹಂಚ್ಕೋಬಾರ್ದು, ದುಃಖ ಯಾರ ಹತ್ರ ಹಂಚ್ಕೋಬೇಕು ಅಂತಂದ್ರೆ ಅಮ್ಮವರು ಅಂತ ಅನ್ಕೊಂಡಿರ್ತದಲ್ಲ ವಿಶ್ವಾಸ, ಅವ್ರ ಹತ್ರ ಅಷ್ಟೇ ಹಂಚ್ಕೋಬೇಕು, ಅದಕ್ಕೆ ಪರಿಹಾರ ಸಿಗ್ತದ ಸಿಗುತ್ತದೆ. ನಾವ್ ಎಲ್ಲರ ಮುಂದೆ ಹಂಚ್ಕೊಂಡು ನಡೆದಿವಿ ಅಂತಂದ್ರೆ ಎಲ್ಲಾರ ಮುಂದೆ ನಗ್ಗಡಿ ಹಾಕ್ತಿವ ಅಂತ, ನಗ್ಗಡಿ ಹಾಕ್ತೀವಿ ಹಂಗ ಆಗ್ತದ. ಅದಕ್ಕೆ ಸಂಸಾರ ಶೋಭಕ ಹಿಂಗ. ಈಗ ನಾ ಏನೇನೋ ಹೇಳಿಕ್ ಬಂದ ಏನೋ ಮಾತಾಡ್ದಂಗ ಆಯ್ತು ನೋಡು. ಹೌದಾ, ಏನೋ ಮಾತಾಡ್ದಂಗ ಆಯ್ತು ನೋಡು. ಚಲೋ ಆಯ್ತವೋ ಏನ್, ಇದನ್ನು ಒಂದು ಚಲೋ ವಿಷಯನೇ ಅದಲ್ಲಪ್ಪ. ನಂಗೆ ಏನಾಯ್ತು ಶೋಭಕ, ಬರುವಂತ ವಿಷಯಗಳೇ ಅವ ಇವನು. ಹೌದು, ಮತ್ತೆ ಎಲ್ಲರಿಗೂ ಅನುಕೂಲ ಆಗಿ ಆಗ್ತದೆ. ನಾವು ಮಾತಾಡಿದ್ದೇನು ತಪ್ಪದೇನು ಇಲ್ಲ. ಏನದ ರಾಜಣ್ಣ, ನಾವೊಂದು ಮೂರ್ನಾಲ್ಕು ಜನ ಏನಿದ್ದೀವಲ್ಲ ಒಂದ್ ಸಲ ಸೇರಿದೀವಿ ಅಂತಂದ್ರೆ ಅದ್ರದಾಗ ವೇಸ್ಟ್ ಅನ್ನೋದೇ ಇರಂಗಿಲ್ಲ ಅನಿಸ್ತದ ನೋಡ್ ನನಗರೆ. ಯಾಕಂತಂದ್ರೆ ನಾವ್ ಇನ್ನೊಬ್ರಿಗೆ ಬೈತೀವನು, ಇನ್ನೊಬ್ಬರ ಮೇಲೆ ನಾವು ಇದು ಮಾಡ್ತೀವನು, ಕ್ರಿಟಿಸೈಸ್ ಮಾಡ್ತೀವಿ. ನಾವ್ ಏನಿದ್ರು ಪಾಸಿಟಿವ್, ಚಲೋಂದು ಹೇಳುದು, ಚಲೋಂದು ಮಾತಾಡೋದು. ಆಮೇಲೆ ಸಂಸಾರದಾಗ ಕೆಟ್ಟದ್ ಬಹಳ ಸಿಗ್ತದೆ. ಅದ್ಯಾಕೆ ನಾವು ಫಾಲೋ ಮಾಡಬೇಕು, ಚಲೋಂದು ಅದಕ್ಕಿಂತ ಹೆಚ್ಚಿಗದ. ಅದನ್ನ ತಗೊಳಂಗಿಲ್ಲ ಜಾಸ್ತಿ ಜನ, ಯಾಕಂದ್ರೆ ಆ ನೋಡೋ ಕಣ್ಣು ನೋಡೋ ದೃಷ್ಟಿಯನ್ನ ನಾವು ಮಂಕ್ ಮಾಡ್ಕೊಂಡಿವಿ. ಏನ ಶೋಭಕನೊಳಗ ಚಲೋ ಗುಣ ಹುಡುಕ್ಲಿಕ್ಕೆ ಹೋದ್ರೆ ಸಿಗ್ತಾವ್. ಸಿಗ್ತಾವ್, ಬ್ಯಾಡ ಅಂತ ಅನ್ನೋದಿದ್ರೆ ಏನು ಸಿಗಂಗಿಲ್ಲ, ಒಂದೇ ಸಿಗಂಗಿಲ್ಲ ರಾಜೇಣ್ಣ. ಖರೇನೆ, ಮಾತಾಡಂದ್ರೆ ನಾಕ್ ಮಾತಾಡ್ತಾಳ ಹಿಂಗ, ಅತಿ ಮಾತಾಡ್ತಾಳಪ್ಪ ಬ್ಯಾಸರ ಅನ್ನಂಗ ಆಗ್ತದೆ. ಆದ್ರೆ ಅದೇ ಬಿಟ್ಟು ಏ ಶೋಭಕ ಏನು ವಿಷಯ ಹೋಗಿ ಕುತ್ಕೊಂಡ್ರ ಒಂದ್ ನಾಕ್ ಮಾತ್ ಕೇಳದಂಗ ಆಗ್ತದೆ, ವಿಷಯಗಳು ಸಿಗ್ತಾವ ಅಂತ ಅನ್ನೋದು ಅದು ಪಾಸಿಟಿವ್ ಅಪ್ಪ. ಹೌದಲ್ಲ, ಎರಡೂ ರೀತಿ ತಗೋಬಹುದು. ಅದಕ್ಕೆ ನಮ್ ಮೇಲೆ ಉಳಿತು, ಚಲೋತ್ನಾಗಿ ನಾವು ಮಾಡಿದೀವಿ ಅಂತಂದ್ರೆ ಸುಖ ಸುಖವಾಗಿ ಖುಷಿ ಖುಷಿಯಾಗಿ ನಾವು ಇರ್ಲಿಕ್ಕೆ ಆಗ್ತದೆ. ಈಗ ಟೈಮ್ ಆಯ್ತು, ಈಗ ನೀನು ಖುಷಿ ಮಾಡ್ಲಿಕ್ಕೆ ನಾ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಂಗಾಯ್ತು. ಸ್ವಲ್ಪ ಹಸಿವು ಬಹಳ ಆಗಿದೆ, ಮಧ್ಯಾಹ್ನ ಊಟ ಆಗಿಲ್ಲ. ಹೌದಾ, ಆಯ್ತಂಗಾರ ಅಡಿಗೆನೆ ರೆಡಿ ಅದ, ಊಟ ಮಾಡ್ಕೊಂಡೆ ಹೋಗಿ ಅಂತ ಹಂಗೆ ಮಾಡ್ಲಿ. ಆಯ್ತು, ಇಲ್ಲಿ ತನಕ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಈಗ ತಂಗಮ್ಮ ಎಲ್ ಕಾಂಬ್ಳೆ ಮತ್ತ ಸಂಗಡಿಗರಿಂದ ಸಂಪ್ರದಾಯದ ಪದ ಮೂಡಿ ಬರ್ತದ. ಮಂಚಕಲಿ ಕೋಟೆ ಮನಗ್ಯಾರೆ ಸೋಬಾನೆ, ಮಂಚಕಲಿ ಕೋಟೆ ಮನಗ್ಯಾರೆ ಸೋಬಾನೆ, ಭಕ್ತರ ಬಂದೇ ಬಾಯಣ ಕಾಸವಾನೆ, ಬರ ಪವಾಡಿಯ ಕೋಳಿ ಕುಡಿಯ ಮ್ಯಾಲ ಏನ ಕಾರಣ ಬರವದ ಕಾಸವಾನೆ, ಏನ ಕಾರಣ ಬರವದ ಕಾಸವಾನೆ, ಏನ ಕಾರಣ ಬರವದ ನಾವ್